ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡಿ 102.2 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 5:30 ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತಂತೆ ಹೊಳೆ ನರಸೀಪುರ ತಾಲೂಕು ಉಣ್ಣೇನಹಳ್ಳಿಯ ಪ್ರಗತಿಪರ ಕೃಷಿಕ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹೊಯ್ಸಳ ಎಸ್ ಅಪ್ಪಾಜಿ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರಾದ ಹೊಳೆ ನರಸೀಪುರ ತಾಲೂಕು ಉಣ್ಣೇನಹಳ್ಳಿಯ ಹೊಯ್ಸಳ ಎಸ್ ಅಪ್ಪಾಜಿಯವರು ನಮ್ಮೊಂದಿಗೆ ಇದ್ದಾರೆ. ಅಪ್ಪಾಜಿಯವರಿಗೆ ಸುಮಾರು 1.75 ಎಕರೆಯಷ್ಟು ಜಮೀನಿದೆ. ಇದರಲ್ಲಿ ತೆಂಗು, ಮಾವು, ಸಪೋಟ, ಅಡಿಕೆ, ಬಾಳೆ, ಭತ್ತ ಇನ್ನು ಮುಂತಾದ ಕೆಲವು ಬೆಳೆಗಳನ್ನು ಬೆಳೀತಾರೆ. ಇವರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಉಳುಮೆಯನ್ನ ಕೈಬಿಟ್ಟಿದ್ದಾರೆ. ಕಳೆದ 1-12 ವರ್ಷಗಳಿಂದಲೂ ಕೂಡ ಉಳುಮೆಯನ್ನ ಮಾಡ್ತಾ ಇಲ್ಲ. ಬಹಳ ಸಮರ್ಥವಾಗಿ ಈ ಹಸಿರೆಲೆ ಗೊಬ್ಬರಗಳನ್ನ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಈ ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಒಂದು ಒಳ್ಳೆಯ ಫಲಿತಾಂಶವನ್ನು ಕೂಡ ಕಂಡುಕೊಂಡವರು. ಮತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ಏನು ಪದಾರ್ಥಗಳನ್ನ ಕೃಷಿ ಉತ್ಪನ್ನಗಳನ್ನ ಬೆಳೀತಾರೋ ಅದನ್ನ ಇವರೇ ಮಾರುಕಟ್ಟೆಯನ್ನ ನೇರವಾಗಿ ಮಾಡ್ತಾ ಇದ್ದಾರೆ. ನೇರ ಮಾರುಕಟ್ಟೆಯಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅನ್ನುವಂಥದ್ದನ್ನ ಬಹಳ ಸೊಗಸಾಗಿ ಹೊಯ್ಸಳ ಅಪ್ಪಾಜಿಯವರು ಹೇಳ್ತಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೊಯ್ಸಳ ಅಪ್ಪಾಜಿಯವರು ಇದ್ದಾರೆ. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಹೊಯ್ಸಳ ಅವರಿಗೆ. ನಮಸ್ಕಾರ ಮಧುಸೂದನ್ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ? ಸುಮಾರೊಂದು 25 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಮೊದಲು ನಾನು ಬೆಂಗಳೂರಿನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದವನು. ನಮ್ಮ ತಂದೆ ನಿವೃತ್ತಿ ಆದಮೇಲೆ ನಮಗೆ ಬೆಂಗಳೂರಿನಲ್ಲಿ ಏನು ಬೇಸ್ ಇರಲಿಲ್ಲ. ಜೊತೆಗೆ ನಮ್ಮ ತಂದೆಯ ಪಿತೃಾರ್ಜಿತ ಆಸ್ತಿ 5 ಎಕರೆಯಷ್ಟು ಊರಿನಲ್ಲಿತ್ತು. ಜೊತೆಗೆ ನಾನು ಪ್ರಿಂಟಿಂಗ್ ಪ್ರೆಸ್ ಮಾಡ್ತಾ ಇದ್ದೆ. ಅಲ್ಲೂ ಬೆಂಗಳೂರು ತುಂಬ ಕಂಜೆಸ್ಟೆಡ್ ಆಗಕ್ಕೆ ಶುರುವಾಗಿತ್ತು. ಆ ಒಂದು ಯಾಕೆ ನಾನು ನಮ್ಮ ತಂದೆ ಜೊತೆಗೆ ಹೋಗಿ ವ್ಯವಸಾಯ ಮಾಡಬಾರ್ದು ಅಂತ ಸಂಸಾರ ಸಮೇತ ಹಳ್ಳಿಗೆ ವಾಪಸ್ ಬಂದೆ. ಅವಾಗ ಸಾವಯವ ಮೂಮೆಂಟ್ ಶುರು ಆಗ್ತಾ ಇತ್ತು. ನಾನು ವ್ಯವಸಾಯಕ್ಕೆ ಬಂದಾಗ ಅಂದ್ರೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ರಾಸಾಯನಿಕ ಕೃಷಿ ಮಾಡ್ತಿದ್ದೆ. ಆವಾಗ ಹೀಗೆ ರೇಡಿಯೋ ಕೇಳುಗಾಗಿದ್ದರಿಂದ ಒಂದು ಪರಿಸರ ಪ್ರಿಯ ಕೃಷಿಕರ ಒಂದು ಸಂಘಟನೆ ಹಾಸನ ಜಿಲ್ಲೆನಲ್ಲಿತ್ತು, ವಿಜಯಂಗಡಿಯವರ ಒಂದು ಸಾರಥ್ಯದಲ್ಲಿ. ಅಂದ್ರೆ ರೈತರ ಒಂದು ತಾಕಗಳಲ್ಲೇ ಸಭೆಯನ್ನ ಮಾಡ್ತಾ ಇದ್ರು. ನಾನು ಆಗ ಕೆಲವು ರೈತರ ಸಭೆಗಳಿಗೆ ಹೋದೆ. ಸಾವಯವ ಕೃಷಿ ಮಾಡುವಂತ ರೈತರು ತಂತೇಶ್ವರ ಬಸವರಾಜಣ್ಣವರು ಇರ್ಬೋದು, ಧರ್ಮಲಿಂಗಮ್ ಅವ್ರ ತೋಟ ಹಾಗೆ. ಜೊತೆಗೆ ಅಧ್ಯಯನ ಪ್ರವಾಸಗಳು ಸಹ ಏರ್ಪಾಡಾದಾಗ ಸಾವಯವ ಕೃಷಿಕರ ತಾಕುಗಳಿಗೆ ರಾಜ್ಯದಲ್ಲಿ ಬೇರೆ ಬೇರೆ ಸಾವಯವ ಕೃಷಿಕರ ರೈತರು ತೋಟಗಳಿಗೆ ನಾನು ಭೇಟಿ ಕೊಟ್ಟಾಗ ಅವರವರು ಏನೇನು ತೋಟದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ ಅದನ್ನ ಎಲ್ಲ ನೋಡ್ಕೊಂಡ್ಬಂದು ನಿಧಾನವಾಗಿ ನನ್ನ ತೋಟದಲ್ಲಿ ಅಳವಡಿಸ್ಕೊಳ್ತಾ ರಾಸಾಯನಿಕ ಕೃಷಿಯನ್ನ ಕೈಬಿಟ್ಟು ಈ ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿಗೆ ನಾನು ಹೆಜ್ಜೆ ಇಟ್ಟೆ. ಮೊದಲಿಂದಲೂ ಕೂಡ ಓದ್ಕೊಂಡಿದ್ದವರು ಮತ್ತೆ ಬಹಳ ದೊಡ್ಡ ಪಟ್ಟಣದಲ್ಲಿ ಇದ್ದಂತವರು, ಕೃಷಿಗೆ ಹೆಂಗೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು? ಕೃಷಿ ಹೊಂದ್ಕೊಳ್ಳಿಕ್ಕೆ ನಮ್ಗೆ ರಜಾ ಕೊಟ್ಟಾಗ ಊರಿಗೆ ಬರ್ತಾ ಇದ್ದ. ಆಗ ನಮ್ದು ದೊಡ್ಡ ಕುಟುಂಬ, 32 ಜನ ಇದ್ದು ಹಳ್ಳಿನಲ್ಲಿ. ನಮ್ಮ ತಾತ ಜೊತೆಗೆ 32 ಜನ ನಾವು ಒಟ್ಟು ಕುಟುಂಬದಲ್ಲಿ ನಮ್ಮೂರಿನಲ್ಲಿ ಇದ್ದಿದ್ದು. ಅಷ್ಟೇ ದನ ಕರುಗಳು ಇರ್ತಿದ್ದು. ರಜಾ ಬಂದಾಗ ನಮ್ಮ ತಂದೆಯವರು ನಮ್ಮನ್ನ ಊರಿಗೆ ಕಳಿಸ್ತಾ ಇದ್ರು. ದೊಡ್ಡ ಕುಟುಂಬ, ಆಗ ನಮ್ಗೆ ಸ್ವಲ್ಪ ಡ್ಯೂಟಿಗಳು ಹಾಕೋರು, ಎಮ್ಮೆಕ್ ಮೇಯಿಸೋದು. ಜೊತೆಗೆ ಎಮ್ಮೆ 32 ದನ ಅಂತಂದ್ರೆ ನಮಗೂ ಒಂದು ಎಮ್ಮೆ ದನಗಳನ್ನ ಹಂಚೋರು, ಇಷ್ಟಿಷ್ಟು ದನ ನೀನು ಮೇಯಿಸ್ಬೇಕು ಅಂತ ನೋಡ್ಕೋಬೇಕು. ಯಾಕಂದ್ರೆ ಅಷ್ಟು ದನ ನೋಡ್ಕೊಳಕಾಗಲ್ಲ. ಜೊತೆಗೆ ಈ ಸೌದೆ ಸಾಯಂಕಾಲದ್ದು ಅಡುಗೆ ಮಾಡೋಕ್ಕೆ ಸೌದೆ ಆರಿಸ್ಬೇಕಾಗೋದು. ಈ ಗದ್ದೆಗಳಿಗೆ ಸೊಪ್ಪನ್ನ ಹೊಂಗೆ ಸೊಪ್ಪು ಎಲ್ಲ ತುಣಿದು ಮಾಡಿರೋದು ಉತ್ತಾಗ ಕಡ್ಡಿ ಎಲ್ಲ ಎದ್ದಿರೋವು, ಗದ್ದೆಗಳಲ್ಲಿ ಕಡ್ಡಿ ಆರಿಸೋದು, ಸೌದೆಗಳನ್ನ ಹೊಂದಿಸ್ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದು. ಮತ್ತೆ ಹುಲ್ ಬಡಿಯೋದಲ್ಲಿ ಹೊಡಿಬೇಕಾರೆ ದನ ಹೊಡಿಬೇಕಾಯ್ತು ಭತ್ತ ತುಣಿಸಕ್ಕೆ. ಈ ತರದವಲ್ಲ ನಮ್ಗೆ ಮಾಡ್ತಾ ಮಾಡ್ತಾ ಕೆಲಸಗಳನ್ನ ಕಲಿತಾ ಬಂದು ಆ ತರದಲ್ಲಿ. ನೀವು ಕೃಷಿ ಮಾಡಬೇಕು ಅಂತ ಹೇಳಿ ಬಂದ್ಮೇಲೆ ಒಂದೇ ಸರಿ ಒಕ್ಕಳಕ್ ಸಾಧ್ಯ ಆಗುದಿಲ್ಲ, ಯಾಕೆಂತ ಅಂದ್ರೆ ನೀವು ಬರುವವರೆಗೆ ಒಂದು ರೀತಿ ಬದುಕ್ತಂತವ್ರು, ಬಂದ್ಮೇಲಿನ ಬದುಕೆ ಒಂಥರ ಬೇರೆ ಇರುತ್ತೆ. ಒಂದ್ ಸ್ವಲ್ಪ ಹಂತ ಹಂತವಾಗಿ ನಾವು ಹೊಂದ್ಕೋಬೇಕು ಅದಕ್ಕೆ. ಆಮೇಲೆ ನಾವು ಅಳವಡಿಕೆಯನ್ನು ಕೂಡ ಮಾಡ್ಕೋಬೇಕು, ಅದನ್ನ ಹೇಗೆ ಮಾಡ್ಕೊಂಡ್ರಿ? ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಮೊದಲಿನಿಂದ ಸ್ವಲ್ಪ ತರಬೇತಿ, ಆಗ ಹಳ್ಳಿನಲ್ಲಿ ವಾಸಲ್ ತರಬೇತಿ ಆಗಿತ್ತು. ಜೊತೆಗೆ ನಮ್ಮ ಅಣ್ತಮ್ದಿರು ಚಿಕ್ಕಬ್ದಿರು ಎಲ್ಲ ಇದ್ರು ಜೊತೆನಲ್ಲಿ, ಅವ್ರ ಜೊತೆನು ಈ ಮೈಯಾಳು ವ್ಯವಸ್ಥೆ ಎಲ್ಲ ಇರ್ತದೆ ಹಳ್ಳಿನಲ್ಲಿ. ಆಗ ಆಳುಗ ವ್ಯವಸ್ಥೆ ಕಷ್ಟ, ಈಗ ಅವಾಗ ಮುಯ್ಯಾಳ ವ್ಯವಸ್ಥೆ ಮತ್ತೆ ಬರೋರು ಕೆಲಸಗಳಿಗೆ ಬರೋರು ಅವ್ರ ಜೊತೆ ಸೇರ್ಕೊಂಡು ಮಾಡುವಂಥದ್ದು. ಯಾಕಂದ್ರೆ ನಾವು ಸುಮ್ಮನೆ ಏರಿ ಮೇಲೆ ನಿಂತ್ಕೊಂಡು ಆಳನ್ನ ಹೊಲಕ್ಕೆ ಬಿಚ್ಕೊಂಡು ಮಾಡಿದ್ರೆ ಆಗೋದಿಲ್ಲ. ನಾವು ಅವ್ರ ಜೊತೆ ಸೇರ್ಕೊಂಡು, ನಾವು ಗದ್ದೆ ಕೆಲಸ ತುಂಬಾ ಕಷ್ಟದ ಕೆಲಸ, ಶಕ್ತಿನೂ ಬೇಕಾಗ್ತದೆ ಮತ್ತೆ ಟೆಕ್ನಿಕ್ಸ್ ಬೇಕು. ಬದ ಕೊಚ್ಚೋದಾಗ್ಲಿ, ಬದ ಹಾಕೋದಾಗ್ಲಿ, ಅಥವಾ ತೆವಡೆ ತುಣಿಯೋದು, ಈ ಥರದವೆಲ್ಲ ಸುಮಾರು ಇರ್ತವೆ. ಆ ಥರದವೆಲ್ಲ ಅವ್ರ ಜೊತೆ ಸೇರ್ಕೊಂಡು ನಾನು ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದು. ಮತ್ತೆ ಈ ಆರು ಉಳ್ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಮಾಡುವಂಥದ್ದು, ಉಳುಮೆ ಮಾಡುವಂಥದ್ದು, ಈ ಥರದ ಕೆಲಸ ಬದುಕುಗಳನ್ನ ಮಾಡ್ಕೊಂಡು. ಅಂದರೆ ದೊಡ್ಡ ದೊಡ್ಡ ಹೆವಿ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ ಪಟ್ಟಣದಿಂದ ಬಂದಾಗ. ಅವ್ರ ಜೊತೆ ಹೊಂದ್ಕೊಂಡು ಕೆಲಸ ಮಾಡಿದ್ಮೇಲೆ ಅನುಭವ ಆದ್ಮೇಲೆ ಮತ್ತೆ ಹೆವಿಯಾಗಿ ದುಡಿಯಂಗಿಲ್ಲ, ಅದಕ್ಕೆ ನ್ಯಾಕ್ ಇರ್ತದೆ. ಕೆಲಸ ಮಾಡ್ತೀನಿ ಅಂದ್ರೆ ದಡ ದಡ ಅಂತ ಕೆಲಸ ಮಾಡ, ಅವರ ಒಂದು ಟೆಕ್ನಿಕ್ ಅಲ್ಲೇ ಮಾಡ್ಬೇಕಾಗ್ತದೆ. ಆ ಟೆಕ್ನಿಕ್ಗಳನ್ನ ಕಲ್ತ್ಕೊಳ್ತಾ ಮಾಡಿದ್ದು ನನ್ಗೆ ಸ್ವಲ್ಪ ಸಹಾಯ ಆಯ್ತು. ಪ್ರಾರಂಭದಲ್ಲಿ ರಾಸಾಯನಿಕ ಕೃಷಿ ಮಾಡಿದೆ ಅಂತ ಹೇಳಿದ್ರಿ. ಹೌದು ಸರ್. ರಾಸಾಯನಿಕ ಕೃಷಿ ಅನುಭವ ಹೇಗಿತ್ತು ನಿಮಗೆ? ರಾಸಾಯನಿಕ ಕೃಷಿ ಅನುಭವ, ಬಂಡವಾಳ ಇರೋಂಥ ಕೃಷಿ ಅದು. ಬಂಡವಾಳ ಬೇಕು, ನಾವು ಗೊಬ್ಬರನ ದುಡ್ಡು ಕೊಡ್ತಾ ಇರಬೇಕಾಗುತ್ತೆ, ಮತ್ತೆ ಸಾಗಾಣಿಕೆ ವೆಚ್ಚ ಬೇಕಾಗ್ತದೆ, ಮತ್ತೆ ಅದನ್ನ ಹಾಕ್ಲಿಕ್ಕೂ ಜನ ಬೇಕಾಗ್ತದೆ, ಮತ್ತೆ ಅದನ್ನ ಇಟ್ಕೊಳ್ಳೋಕ್ಕೂ ಜಾಗದ ವ್ಯವಸ್ಥೆ ಬೇಕು. ಜೊತೆಗೆ ಭೂಮಿ ಫಲವತ್ತತೆ ಬಗ್ಗೆನೂ ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ಯಾಕಂದ್ರೆ ತುಂಬಾ ರಾಸಾಯನಿಕ ಗೊಬ್ಬರ ಭೂಮಿಯ ಫಲವತ್ತತೆ ಹಾಳಾಗುವಂತ ಚಾನ್ಸಸ್ ಇರ್ತದೆ. ಶಿಫಾರಸ್ ಅಂತ ಇರ್ತದೆ, ಕೃಷಿ ವಿಜ್ಞಾನ ಶಿಫಾರಸ್ ಮಾಡಿರ್ತಾರೆ. ಕೊಟ್ಟಿಗೆ ಗೊಬ್ಬರ 4 ಟ್ರ್ಯಾಕ್ಟರ್ ಹಾಕು, ರಾಸಾಯನಿಕ ಗೊಬ್ಬರನ ಕೆಜಿ ಲೆಕ್ಕದಲ್ಲಿ ಹಾಕು ಅಂತ ಇರ್ತದೆ. ಆ ತರ ವ್ಯವಸ್ಥೆಯಲ್ಲಿ ಇದ್ದಾಗ ಮಾತ್ರ ಅದು ಚೆನ್ನಾಗಾಗುವಂಥದ್ದು. ಅಂದ ಎಲ್ಲ ಬರೀ ರಾಸಾಯನಿಕನೇ ಹಾಕ್ತೀನಿ ಅಂದಾಗ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ, ಮತ್ತೆ ಭೂಮಿ ಹಾಳಾಗ್ತದೆ, ಜೊತೆಗೆ ಆರೋಗ್ಯದ ಸಮಸ್ಯೆಗಳನ್ನು. ಯಾಕಂದ್ರೆ ನಾನು ಬಂದಿದ್ದು ಬದುಕಲಿಕ್ಕೆ, ನಾನು ಕೃಷಿ ಮಾಡಿ ದುಡ್ಡು ಮಾಡಿ ಶ್ರೀಮಂತ ಆಗಬೇಕು ಅಂತ ವ್ಯವಸ್ಥೆ ಅನ್ನೋಕ್ಕಿಂತಲೂ ಆ ಒಂದು ಬದುಕನ್ನೇ ನಾನು ಹುಡುಕು ಬಂದಿರುವಂಥದ್ದು. ಯಾಕಂದ್ರೆ 5 ಜಮೀನು ಸಿಕ್ಕಿದ್ದಂಗೆ ಮತ್ತಿರ್ಗ ಆಸ್ತಿ ಮಾಡಬೇಕು ಅಂತ ಏನು ಅನ್ಸಲ್ಲ. ನೀರಾವರಿ ಜಮೀನು 5 ಅಂದರೆ ಅದೇ ದೊಡ್ಡ ಸೆಟ್ ಅಂತ ಅನ್ಕೋತೀನಿ. ಅದರಲ್ಲಿ ಬದುಕು ಮಾಡಬೇಕು ಅಂತ ಬಂದಿದ್ದಾಗ ಈ ಒಂದು ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬಂದಿದ್ದಾಯ್ತು. ಆಮೇಲೆ ಹೀಗೆ ಎಲ್ಲ ಕಡೆ ತಿಳಿದಾಗ ಬಂಡವಾಳ ಮತ್ತು ಖರ್ಚು ವೆಚ್ಚ ಇಲ್ಲದೇನೆ ನಾವು ತೋಟ ಆಗಲಿ ಇದನ್ನು ಮಾಡ್ಬೋದು ಅಂತ ಮಾಹಿತಿಗಳನ್ನು ತಿಳ್ಕೊಂಡ್ಮೇಲೆ ಈ ರಾಸಾಯನಿಕವನ್ನು ನಿಧಾನವಾಗಿ ಬಿಡ್ತಾ ಬಂದು ಈ ಹಸಿರೆಲೆ ಗೊಬ್ಬರಗಳಿಂದ ಮತ್ತೆ ಜೈವಿಕ ವಿಧಾನದಿಂದ ಬೆಳಿಲಿಕ್ಕೆ ಶುರು ಮಾಡಿಕೊಂಡಿದ್ದೆ. ಹಾಗೆ ನೀವು ಜೈವಿಕಕ್ಕೆ ತಿರುಗಿದ್ದು? ಹೌದೌದು. ಜೈವಿಕಕ್ಕೆ ತಿರುಗಿದ್ಮೇಲೆ ಅಲ್ಲೂ ಕೂಡ ಒಂದ್ ಸ್ವಲ್ಪ ಸಮಯ ಬೇಕಾಗುತ್ತೆ ಹೊಂದ್ಕೊಳ್ಳಿಕ್ಕೆ. ಹೌದು, ನಮಗೂ ಕೂಡ ಹೊಂದ್ಕೊಳ್ಳಿಕ್ಕೆ ಸಮಯ ಬೇಕಾಗುತ್ತೆ, ನಮ್ಮ ಭೂಮಿ ಏನಿರುತ್ತೋ ಅದಕ್ಕೂ ಕೂಡ ಸಮಯ ಬೇಕಾಗುತ್ತೆ. ನಾವು ಹಂತ ಹಂತವಾಗಿ ಅದನ್ನ ಹೊಂದಿಸ್ಬೇಕಾಗುತ್ತೆ. ಹೇಗೆ ನೀವು ಮಾಡಿದ್ರಿ? ಮೊದಲನೇದು ಈ ರಾಸಾಯನಿಕ ಗೊಬ್ಬರ ಬಂದಾಗಲೇ ಒಂದು ಉತ್ತಮವಾದಂತ ಒಂದು ಕಡ್ಡಿ ಬರ್ತದೆ, ಗೊಬ್ಬರದ ಗಿಡ ಅಂತ ಕರೀತಾರೆ ಹಳ್ಳಿ ಕಡೆ, ಗ್ಲೆರಿಸಿಡಿಯಾ. ಅದು ನಮ್ಮ ದೇಶದಲ್ಲಿ ಗ್ರೀಸ್ ದೇಶದಿಂದ ಬಂದಂತ ಒಂದು ಸಸ್ಯ ಗ್ಲೆರಿಸಿಡಿಯಾ. ಗ್ಲೆರಿಸಿಡಿಯಾ ಅಂದ್ರೆ ಇಲಿ ಪಾಷಾಣ ಅಂತ, ಗ್ಲೆರಿ ಅಂದ್ರೆ ಇಲಿ, ಸಿಡಿಯಾ ಅಂತ ಅಂದ್ರೆ ಪಾಷಾಣ ವಿಷ ಅಂತ ಕರೀತಾರೆ. ಅದು ಅಲ್ಲಿಂದ ಬಂದಂತ ಗಿಡ, ಆ ಟೈಮ್ನಲ್ಲಿ ಹಸಿರಲ್ಲಿ ಆಗಿ ಅದನ್ನ ಇಳಿಸ್ತಾರೆ. ನಮ್ಮ ತಂದೆ BSc AG ಓದಿ ಬಂದಾಗ ಹೊಳೆಹೊಸಪುರದಲ್ಲಿ ಒಂದು ಆಗತಾನೆ ಕೃಷಿ ಇಲಾಖೆದು ಗುತ್ತಿಗೆ ಆಧಾರದಲ್ಲಿ ಒಂದು ಜಮೀನು ತಗೊಂಡಿರ್ತಾರೆ ಕಡುಬಂಕೋಟೆ ಹತ್ರ. ಅಲ್ಲಿ ಗ್ಲೆರಿಸಿಡಿಯಾ ಬಗ್ಗೆ ನಮ್ಮ ತಂದೆಗೆ ಮಾಹಿತಿ ಇರ್ತದೆ. ಅಲ್ಲಿಂದ ನಮ್ಮ ತಂದೆ ಕಡ್ಡಿಗಳನ್ನ ತಂದು ಈ ನಾಲೆ ಏರಿಗಳ ಮೇಲೆ ಅವನ್ನ ನೆಟ್ಟಿರ್ತಾರೆ. ಅದು ಏನಾಗ್ತದೆ, ಗದ್ದೆಗಳಿಗೆ ಬಳಸ್ತಾ ಇರ್ತಾರೆ, ಸೊಪ್ಪನ್ನು ಬಳಸ್ತಾ ಇರ್ತಾರೆ. ನನ್ಗೆ ಬರೋ ಅಷ್ಟೊತ್ತಿಗೆ ಅದು ಒಳ್ಳೊಳ್ಳೆ ಮರಗಳಾಗಿ ಬಳಸ್ತಾ ಇದ್ರು. ನನಗೆ ಈ ರಾಸಾಯನಿಕ ಬಿಡಬೇಕು ಅನ್ನಿಸ್ದಾಗ ಏನಾಯ್ತು ಅಂದ್ರೆ ಮತ್ತೆ ಯೋಚನೆ ಈ ಟ್ರ್ಯಾಕ್ಟರ್ ಬಳಕೆ ಮತ್ತೆ ಈಗ ನಾವು ದ್ವಿದಳಗಳನ್ನ ಚೆಲ್ಲಿದ್ರು ಸಹ ಈಗ ಸೆಣಬು ಸಿಕ್ಕುತ್ತೆ, ಡೈಯಂಚ ಸಿಕ್ಕುತ್ತೆ, ಬೇರೆ ಬೇರೆ ಅವರೆ ಹೆಸರು ಉದ್ದು ಎಲ್ಲ ಇರ್ತದೆ. ಬಟ್ ಈ ತೋಟಗಳಿಗೆ ನಾವು ಹಾಕಿದಾಗ ಏನಾಗುತ್ತೆ, ಒಂದನೇದು ಬೀಜ ತರಲಿಕ್ಕೂ ದುಡ್ಡು ಕೊಡಬೇಕು, ಎರಡನೇದು ಅದನ್ನ ರೋಟೋವೇಟ್ ಮಾಡ್ಲಿಕ್ಕೂ ಟ್ರ್ಯಾಕ್ಟರ್ನ ನಾವು ಅಲ್ಲಿ ಇಳಿಸಬೇಕಾಗ್ತದೆ. ಯಾವಾಗ ಈ ಹೆವಿ ಟ್ರ್ಯಾಕ್ಟರ್ಗಳು ತುಂಬಾ ತೂಕ ಇದ್ದಾಗ ಮೇಲ್ ಮಾತ್ರ ನಮಗೆ ಅದು ಚೆನ್ನಾಗಿ ಕಾಣ್ತದೆ, ಬಟ್ ವೆಯ್ಟ್ ಕೆಳಗಡೆ ಅದು ಚಾಪನ್ ಮೂಡಿಸಿರ್ತದೆ, ಏನ್ ಉಳ್ತದೆ ಅಷ್ಟು ಮಾತ್ರ ಲಳುವಾಗಿರ್ತದೆ, ಕೆಳಗಡೆ ಗಟ್ಟಿ ಆಗ್ತಾ ಹೋಗ್ತಾ. ಅದೊಂದು ಮಾಹಿತಿ ಇತ್ತು. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಈ ಗ್ಲೆಸಿಡಿಯಾಗಳನ್ನ ಮೊದಲು ತೋಟಗಳಿಗೆಲ್ಲ ಎಲ್ಲಾ ಕಡೆ ಎಲ್ಲೆಲ್ಲಿ ನಮಗೆ ಬೇಲಿ ಬದುಗಳು ಸಿಗ್ತದೆ ಅಲ್ಲಿಗೆಲ್ಲ ಗ್ಲೆರಿಸಿಡಿಯನ್ನು ನೆಟ್ಕೊಂಡೆ. ಹಾಗೆ ಹಂತ ಹಂತವಾಗಿ ಇಡೀ ನಂದು ಏನು ತೆಂಗಿನ ತೋಟ ಸಪೋಟ ಮತ್ತು ಮಾವಿನಲ್ಲಿ ಬದುಗಳಿಗೆ ಹಾಕೊಂಡಿದ್ದೀನಿ. ಎಲ್ಲಿ ತೆಂಗಿದೆ ಇಡೀ 3 ಎಕರೆ ತೆಂಗಿಗೆ ಕೆಳಗಡೆ ಒಂದ್ ಸ್ವಲ್ಪನೂ ಬಿಸಿಲು ಬೆಳಕು ಬೀಳದ ಹಾಗೆ ಗ್ಲೆರಿಸಿಡಿಯನ್ನು ತುಂಬಿಟ್ಟಿದ್ದೀನಿ. ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ಒಂದೇದು ಉತ್ತಮವಾದಂತಹ ಸಾವಯವ ಗೊಬ್ಬರ ಸಿಗ್ತದೆ ಅಲ್ಲಿ, ಮತ್ತೆ ಈ ಬಿಸಿಲಿನ ಏನು ತಾಪ ಮತ್ತೆ ಮಲ್ಚಿಂಗ್ ಕ್ರಾಪ್ ಹೊದಿಕೆ ಬೆಳೆ ಅಂತ ಕರಿತೀವಿ, ಈ ಹೊದಿಕೆ ಬೆಳೆನೂ ಸಹ ಗ್ಲೆರಿಸಿಡಿ ಆಗ್ತದೆ. ಯಾಕಂದ್ರೆ ನಾನು 3 ತಿಂಗಳಿಗೊಂದ್ಸತಿ ಅದನ್ನ ಚಾಪಿಂಗ್ ಮಾಡ್ತೀನಿ, ಅಂದ್ರೆ ಕಟ್ ಮಾಡಿ ತುಂಡು ತುಂಡು ಮಾಡೋದಿಲ್ಲ, ಎಷ್ಟೆಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ಪೂರ್ತಿ ಒಂದ್ ಕಡೆಯಿಂದ ಹಾಸ್ಕೊಂಡು ಹೋಗ್ತೀವಿ. ಈ ತುಂಡು ಮಾಡೋದ್ರಿಂದ ಮತ್ತೆ ಲೇಬರ್ ಜಾಸ್ತಿ ಆಗುತ್ತೆ. ಏನಂದ್ರೆ ಕಟ್ ಮಾಡಬೇಕು ಒಂದ್ ಕಡೆಯಿಂದ ಹಾಸ್ಕೊಂಡು ಹೋಗೋದು, ಇಡೀ ತೋಟಕ್ಕೆ ಹಾಸ್ಕೊಂಡು ಹೋಗೋದೇನಾಗುತ್ತೆ, ಒಳ್ಳೆ ಚಾಪೆ ತರ ಒಂದು ಹೊದಿಕೆ ಆಗ್ತದೆ. ಈ ಹೊದಿಕೆ ಆಗೋದ್ರಿಂದ ಏನಾಗ್ತದೆ, ಮೊದಲನೇದು ಸೂರ್ಯನ ಬಿಸಿಲು ನೇರವಾಗಿ ಭೂಮಿ ಮೇಲೆ ಬೀಳೋದಿಲ್ಲ, ಬೀಳದ್ರಿಂದ ತೇವಾಂಶ ಆರೋಗೋದಿಲ್ಲ, ತೇವಾಂಶ ಆರದೇ ಇರೋದ್ರಿಂದ ಅಲ್ಲಿದ್ದಂತ ಜೀವಾಣುವಾಗ್ಬೋದು ಪೌಷ್ಟಿಕಾಂಶ ಪೋಷಕಾಂಶ ಎಲ್ಲಾನು ಆರ್ ಹೋಗೋದಿಲ್ಲ, ಅಲ್ಲೇ ಉಳ್ಕೊಳ್ಳುತ್ತೆ. ಅದೊಂದು ಉಪಯೋಗ ಆಗ್ತದೆ. ಎರಡನೇದು ಅಲ್ಲಿ ನಮ್ಗೆ ಒಂದು ಗೊಬ್ಬರವಾಗಿ ನಿಧಾನವಾಗಿ ಕರಗ್ತಾ ಹೋಗ್ತದೆ. ಈ ಗ್ಲೆರಿಸಿಡಿಯ ಬೇಗ ತೇವಾಂಶ ಸಿಕ್ಕಿದ್ರೆ ನಮ್ಗೆ ಬೇಗ ಒಂದು ಕಾಲು ತಿಂಗಳಲ್ಲಿ ಪೂರ್ತಿ ಗೊಬ್ಬರವಾಗಿ ಪರಿವರ್ತನೆ ಆಗೋಗ್ತದೆ. 3 ರೀತಿಯ ಗೊಬ್ಬರ ಸಿಗ್ತದೆ ಗ್ಲೆರಿಸಿಡಿಯದಲ್ಲಿ, ಹಸಿರು ಭಾಗ ಅಥವಾ ತುಂಬಾ ಚಿಗುರು ಭಾಗದಲ್ಲಿ ನಮ್ಗೆ ಸಾರಜನಕ ಸಿಗ್ತದೆ, ಅದ್ರ ಫೈಬರ್ ಇರ್ತದೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ತುಂಬಾ ಎಳೆದ್ನು ಹಾಕೋದಿಲ್ಲ, ಅದು ಸ್ವಲ್ಪ ಕಡ್ಡಿ ಬಲಿಬೇಕು, ಅದು ನಾವು ಹಿಂಗ್ ಸಿಪ್ಪೆ ಎಳೆದ್ರೆ ಅದ್ರದ್ದು ಬರಬೇಕು, ಮೇಲ್ಗಡೆ ತೊಗಟೆ ಎಬ್ದಂಗ್ ಬರಬೇಕು, ಆಗೇನಾಗುತ್ತೆ ಅಲ್ಲಿ ನಮ್ಗೆ ಅದನ್ನು ಒಂದು ರೀತಿಯ ಸೂಪರ್ ಫಾಸ್ಫೇಟ್ ಅದನ್ನ ಅದು ಕೊಡುವಂತ, ಒಳಗಡೆ ಗಟ್ಟಿ ಕಡ್ಡಿ ಇರ್ತದಲ್ಲ ಅದು ಪೊಟ್ಯಾಷಿಯಂ ಕೊಡುವಂತ ಕೆಲಸ ಮಾಡ್ತದೆ. ಇದನ್ನ ನಾವು ಒಂದ್ ಕಡೆಯಿಂದ ಹಾಸ್ಕೊಂಡು ಹೋಗಿ ನೆಲಕ್ಕೆ ತಾಕಬೇಕು ಒಂದೇ ಸಮ, ಅಂದ್ರೆ ಒಂದ್ರ ಮೇಲೊಂದು ಕೂತ್ಕೊಂಡ್ರೆ ಸಹ ಕರಗ್ತಾ ಕರಗ್ತಾ ನೆಲಕ್ಕೆ ತಾಕ್ತದೆ. ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಹೊರಗಡೆಯಿಂದ ತರೋ ವ್ಯವಸ್ಥೆ ಇರಲ್ಲ, ಟನ್ ಗಟ್ಟಲೆ ನಮ್ಗೆ ಗೊಬ್ಬರ ಅಲ್ಲೇ ಸಿಗುತ್ತೆ, ಉತ್ಪತ್ತಿ ಆಗ್ತದೆ. ಜೊತೆಗೆ ಈ ಗ್ಲೆರಿಸಿಡಿ ಏನ್ ಮಾಡ್ತದೆ, ತೆಂಗಿನ ಮರದ ಬೇರು ಮೇಲ್ಭಾಗದಲ್ಲೇ ಇರ್ತವೆ, ಆಳ ಹೋಗೋದಿಲ್ಲ. ಈ ಗ್ಲೆರಿಸಿಡಿ ಏನ್ ಮಾಡ್ತದೆ, ಆಳಕ್ಕೂ ಹೋಗ್ತದೆ, ಕೆಳಗಡೆ ಇದ್ದಂತ ಪೋಷಕಾಂಶನೂ ಮೇಲ್ಗಡೆಗೆ ತರ್ತದೆ. ನಾವು ಅದನ್ನ ಚಾಪಿಂಗ್ ಮಾಡಿ ಹಾಕೋದ್ರಿಂದ ಈ ಗ್ಲೆರಿಸಿಡಿಯಾ ತುಂಬಾ ದೊಡ್ಡ ಉಪದ್ರವ ಜೀವಿ ಆಗೋಕ್ಕೂ ಸಾಧ್ಯತೆ ಇದೆ. ಅಂದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡಬೇಕು, ಯಾವುದು ಮುಖ್ಯ ಬೆಳೆ ಇರ್ತದೆ ಆ ಮುಖ್ಯ ಬೆಳೆಯಿಂದ ಮೇಲಕ್ಕೆ ಬೆಳೆಯಕ್ಕೆ ಈ ಗ್ಲೆರಿಸಿಡಿಯನ್ನ ಬಿಡಬಾರದು. ಆ ಹಂತ ನೋಡ್ಕೊಂಡು ಅದನ್ನ ನಾವು ಕಟ್ ಮಾಡಿ ಬಳಸ್ತಾ ಇದ್ರೆ ಅದು ನಮ್ಗೆ ಉಪಯೋಗಿ. ನಮ್ಮ ಏನು ಮುಖ್ಯ ಬೆಳೆ ಇದೆ ಅದಕ್ಕಿಂತ ಏನಾದ್ರು ಗ್ಲೆರಿಸಿಡಿಯ ಮೇಲೆ ಹೋದ್ರೆ ಅದು ಉಪದ್ರವ ಜೀವಿಯಾಗಿ ಬದಲಾವಣೆ ಆಗ್ತದೆ, ಯಾಕಂದ್ರೆ ಅದೇ ಜಾಸ್ತಿ ಹಿಡ್ಕೊಳ್ಳುತ್ತೆ ಮತ್ತೆ ತಪ್ಪಾಗಿ ಬೆಳೆದು ಇದಕ್ಕೆ ಬಿಸಿಲು ಬೀಳದಂಗ್ ಮಾಡ್ತದೆ. ಎಲ್ಲ ಇದು ಬಿಸಿಲಿನಿಂದಲೇ ನಮ್ಗೆ ಆಹಾರ ಸೃಷ್ಟಿ ಆಗೋದು, ಹಸಿರು ಕ್ರಿಯೆ ಆಗುವಂತದ್ದು. ಹೌದು, ಅದನ್ನ ನಾವು ಕಂಟ್ರೋಲ್ ಮಾಡ್ಬಿಟ್ರೆ ನಮ್ಗೆ ಬೆಳೆ ಕಮ್ಮಿ ಆಗ್ತದೆ. ತೆಂಗು ಎತ್ತರಾಗಿ ಬೆಳೆದಿರೋದ್ರಿಂದ ನಮ್ಗೇನಂತ ತೊಂದರೆ ಕೊಡ್ತಾರೆ. ಮತ್ತೆ ತೆಂಗಿನಲ್ಲಿ ಇಂಟರ್ ಕ್ರಾಪ್ ಇದೆ, ತೆಂಗಿನಲ್ಲಿ ಜಾಯಿಕಾಯಿ ಗಿಡ ಇದೆ, ಮತ್ತೆ ಹಲಸು ಸಪೋಟ ಮತ್ತೆ ಮಾವಿನ ಗಿಡಗಳನ್ನು ತೆಂಗಿನಲ್ಲಿ, ಮತ್ತೆ ನಮಗ್ ಬೇಕಾದಂತ ಹಣ್ಣಿನ ಗಿಡಗಳು ಪಪ್ಪಾಯ ಇರ್ಬೋದು, ಸೀಬೆ ಇರ್ಬೋದು, ಸೀತಾಫಲ, ನಿಂಬೆ, ಮತ್ತೆ ಮೆಣಸು, ದಿನ ಬಳಕೆಗೆ ಏನೇನ್ ಬೇಕು. ತೋಟ ಅಂದ್ರೆ ಬರೀ ನಮ್ಗೆ ತೆಂಗು ಮಾತ್ರ ಅಂತಲ್ಲ, ನಮ್ಗೆ ಏನೇನ್ ಬೇಕು, ಬಾಳೆ ಬೇಕಾಗ್ತದೆ, ಬಾಳೆಹಣ್ಣು ಬೇಕಾಗ್ತದೆ, ಬಾಳೆನಲ್ಲೂ ತರಕಾರಿ ಬಾಳೆ ಇದೆ, ಮತ್ತೆ ಬೂದ್ ಬಾಳೆ ಇದೆ, ಪುಟ್ ಬಾಳೆ ಇದೆ, ಈ ತರದ ಬಾಳೆಗಳನ್ನು ನಾವು ಹಾಕೊಂಡಿದ್ರೆ ನಾವು ರೆಗ್ಯುಲರ್ ಆಗಿ ನಮ್ಗೆ ಹಣ್ಣು ಸಿಗ್ತಾ ಹೋಗ್ತದೆ. ಈಗ ನಾನು ಬಾಳೆ ಹಾಕಿ ಸುಮಾರು 17 ವರ್ಷ ಆಯ್ತು, ಮತ್ತಿರ್ಗ ಅದನ್ನ ನೆಟ್ಟಿಲ್ಲ, ಆದ್ರೆ ನನ್ಗೆ ಕೊನೆ ಸಿಗ್ತಾ ಹೋಗ್ತದೆ, ಒಳ್ಳೆ ಗೊನೆನೆ ಬಿಡ್ತದೆ. ಮತ್ತೆ ಪಪ್ಪಾಯ ತುಂಬಾ ಇಂಪಾರ್ಟೆಂಟ್ ನಮಗೆ ರೈತರಿಗೆ. ಮುಖ್ಯವಾಗಿ ಪಪ್ಪಾಯದಿಂದ ಏನು ಉಪಯೋಗ ಅಂದ್ರೆ ಯಾವುದೇ ರೀತಿಯ ಕಾಯಿಲೆಗಳನ್ನ ಬರಕ್ ಬಿಡೋದಿಲ್ಲ. ಪಪ್ಪಾಯ ತುಂಬಾ ರೆಸಿಸ್ಟೆನ್ಸ್ ಪವರ್ನ ನಮಗೆ ಕೊಡ್ತದೆ ಪಪ್ಪಾಯ ಬಳಸೋದ್ರಿಂದ. ಮತ್ತೆ ನಿಂಬೆ, ಸೀತಾಫಲ, ರಾಮಫಲ, ಲಕ್ಷ್ಮಣ್ ಫಲ, ಮತ್ತೆ ಮನೆಗೆ ಬೇಕಾದಂತ ಜಾಯಿಕಾಯಿ, ಚಕ್ಕೆ, ಈ ತರದನ್ನ ನಾನು ನನ್ನ ತೋಟದಲ್ಲಿ ಬೆಳ್ಕೊಂಡೆ. ಸಾವಯವ ಅಂದ ತಕ್ಷಣ ಬರೀ ಒಂದು ವ್ಯವಸ್ಥೆ ಅಲ್ಲ, ನಾವು ಮಾರ್ಕೆಟ್ನಿಂದ ಏನಿದೆ ಕಡಿಮೆ ಪ್ರಮಾಣದಲ್ಲಿ ತಂದಾಗ ಏನಾಗುತ್ತೆ, ನಮ್ಗೆ ಹಣದ ಕಾಸಿನ ಏನು ಅವಶ್ಯಕತೆ ಇರ್ತದೆ ಕಮ್ಮಿ ಬೀಳ್ತದೆ. ಅಂದ್ರೆ ನಿಮ್ಮ ಆರಂಭದ ದಿವಸಗಳಲ್ಲಿ ಈ ಸಾವಯವದತ್ತ ಹೊರಡಲಿಕ್ಕೆ ಅಥವಾ ಜೈವಿಕ ಕೃಷಿಗೆ ಹೊರಡಲಿಕ್ಕೆ ಈ ಗ್ಲಿರಿಸಿಡಿಯಾ ಅನ್ನುವಂಥದ್ದು ಹೆಚ್ಚು ಉಪಯುಕ್ತ ಆಯ್ತು, ತುಂಬಾನೇ ಉಪಯುಕ್ತ. ಈಗ ನೀವು ಅದನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಅಂತ ಅಂದ್ರೆ ದೀರ್ಘಾವಧಿ ಬೆಳೆಗಳು ಏನಿರುತ್ತೋ ಅದರಲ್ಲಿ ಬಹಳ ಸಮರ್ಥವಾಗಿ ಬಳಸ್ತಾ ಇದ್ರ, ಅಲ್ಪಾವಧಿ ಬೆಳೆಗಳಲ್ಲೂ ಕೂಡ ಬಳಸಬಹುದು ಇದನ್ನ? ಅಲ್ಪಾವಧಿ ಬೆಳೆನಲ್ಲಿ ಬಳಸಬಹುದು. ಒಂದೇದು ನಾವು ಇದನ್ನ ಗದ್ದೆಗೆ ಏನ್ ಮಾಡ್ತೀವಿ, ಕಟ್ ಮಾಡಿ ಅದನ್ನ ಹಾಸಿ ಅದನ್ನ ಟಿಲ್ಲರ್ ನಲ್ಲಿ ಅಥವಾ ಟ್ರಾಕ್ಟರ್ ನಲ್ಲಿ ರೋಟಾವೇಟರ್ ಮಾಡುವಂತದ್ದು, ಇದು ಒಳಗಡೆ ಕರಗ್ತದೆ, ಈ ಕಡ್ಡಿಗಳೆಲ್ಲ ಒಳಗಡೆ ಕರಗಿ ಅದು ಒಳ್ಳೆ ರೀತಿಯ ಗೊಬ್ಬರ ಕೊಡ್ತದೆ ಬದುಗಳಲ್ಲಿ. ಮತ್ತೆ ಇದರಲ್ಲಿ ನಾವು ಅದನ್ನ ನಾವು ಬೆಳ್ಕೋಬಹುದಾಗ್ತದೆ, ಅದನ್ನ ಬದುನಲ್ಲಿ ಬೆಳ್ಕೊಂಡು ನಾವು ಅದನ್ನ ಬಿತ್ತನೆಗಿಂತ ಮುಂಚೆ ಅಥವಾ ನಾಟಿಗಿಂತ ಮುಂಚೆ ಚೆನ್ನಾಗಿ ಬಂಡಿಗೆ ಸೇರಿಸಿ ಬಳಕೆಯನ್ನ. ಆಮೇಲೆ ಇನ್ನೊಂದು, ಇದನ್ನ ನಾವು ದ್ರವ ರೂಪದಲ್ಲೂ ಕೊಡಬಹುದು. ಓಹೋ, ಹೇಗೆ? ಈ ಗ್ಲೇರಿಸಿಡಿಯನ್ನ ಸಿಮೆಂಟ್ ಟ್ಯಾಕ್ ನಲ್ಲಿ ನಾವು ಅಥವಾ ಫೈಬರ್ ಡ್ರಮ್ ಗಳಲ್ಲಿ ಗ್ಲೇರಿಸಿಡಿಯನ್ನ ನೆನೆ ಹಾಕಿ 15-20 ದಿವಸ ಚೆನ್ನಾಗಿ ಕೊಳತು ಬಿಡ್ತದೆ. ಅದು ನೀರಲ್ಲಿ ನೆನೆ ಕೊಳತು ಬಿಡ್ತದೆ, ಒಂದು ಕೆಟ್ಟ ವಾಸನೆ ಬರೋಕ್ಕಿಂತ ಮೊದಲು. ಜಾಸ್ತಿ ಕೊಳ್ತಾ ಬಿಟ್ರು ಒಂದ್ ರೀತಿಯ ಕಳಿಯೋದು ಅಂತ ಹೇಳ್ತೀವಿ, ಕಳಿಯೋದಕ್ಕೂ ಕೊಳೆಯೋದಕ್ಕೂ ವ್ಯತ್ಯಾಸ. ಕಳಿಯೋದು ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಗಮ್ ಅಂತ ಇರ್ತದೆ, ಅಂತ ಕೆಟ್ಟ ವಾಸನೆ ಇರೋದಿಲ್ಲ. ಅಂಟ ಟೈಮ್ನಲ್ಲಿ ನಾವು ಅದನ್ನ ದ್ರವ ರೂಪದ ಗೊಬ್ಬರವಾಗೂ ಸ್ಪ್ರೇಗೂ ಬಳಸಬಹುದು, ಜೊತೆಗೆ ಗದ್ದೆಗಳ ಏನು ಮಡಬಾಯಿಗಳಿಗೂ ಅದನ್ನ ನಾವು ಹೊಯ್ಕೊಂಡು ಬಳಸಬಹುದು. ಈಗ ನಿಮ್ಮ ತೋಟದಲ್ಲಿ ಬಹಳ ಪ್ರಮುಖವಾದಂತಹ ಬೆಳೆ ಅಂತ ಹೇಳಿದ್ರೆ ತೆಂಗು. ಹೌದು. ಎಷ್ಟು ವರ್ಷದ ಬೆಳೆ ಇದೆ ಮತ್ತು ಎಷ್ಟು ಪ್ರದೇಶದಲ್ಲಿದೆ, ಇಲ್ಲಿ ಗ್ಲಿರಿಸಿಡಿಯಾವನ್ನ ನೀವು ಹೇಗೆ ಸಮರ್ಥವಾಗಿ ಬಳಸ್ತಾ ಇದ್ದೀರಿ? ತೆಂಗು ನಮಗೆ 3 ಎಕರೆ ಪ್ರದೇಶದಲ್ಲಿದೆ ತೆಂಗು. ಇದಕ್ಕೆ ನಾನು ಇಡೀ ತೆಂಗಿನ ತೋಟದಲ್ಲಿ ಗ್ಲಿರಿಸಿಡಿಯಾವನ್ನ ಬೆಳೆದಿರುವಂತದ್ದು ಮಾಡಿದ್ದೀನಿ. ಈ ಮಾವು ಮತ್ತೆ ಸಪೋಟ ಎಲ್ಲಿದೆ ಅಲ್ಲೆಲ್ಲ ಬದುಗಳಲ್ಲಿ ಗ್ಲಿರಿಸಿಡಿಯಾವನ್ನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಮಾವು ಸಪೋಟದಲ್ಲೂ ಸಹ ತೆಂಗಿದೆ, 4 ಮಾವಿನ ಮರದ ಮಧ್ಯೆ ನಾನು ಒಂದೊಂದು ತೆಂಗನ್ನ ಹಾಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಇದೆ, 4 ತೆಂಗಿನ ಮರದ ಮಧ್ಯೆ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಹಾಕೊಂಡಿದ್ದೀನಿ. ಗ್ಲಿರಿಸಿಡಿಯಾ ಚಾಪಿಂಗ್ ಮಾಡೋದ್ರಿಂದ, ಯಾಕಂದ್ರೆ ರೈತರು ಏನ್ ಮಾಡ್ತಾರೆ, ಮಣ್ಣು ಹೇರಿಸ್ತಾರೆ, ಒಂದು 5 ವರ್ಷಕ್ಕೆ ಒಂದ್ಸತಿ ಮಣ್ಣು ಹೇರಿಸುವಂತ ಪ್ರಾಕ್ಟೀಸ್ ಇದೆ ಈ ತೆಂಗಿನ ತೋಟಕ್ಕೆ. ಇಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ, ಅಲ್ಲೇ ಗ್ಲಿರಿಸಿಡಿಯಾವನ್ನ ಕಟ್ ಮಾಡಿ ಹಾಕೋದ್ರಿಂದ ಈ ಹೊರಗಡೆಯಿಂದ ಮಣ್ಣು ಹೇರಿಸೋದು ತಪ್ಪುತ್ತದೆ ನನಗೆ. ಯಾಕಂದ್ರೆ ಗ್ಲಿರಿಸಿಡಿಯಾವನ್ನ 1 ವರ್ಷಕ್ಕೆ 3 ಚಾಪಿಂಗ್ ಮಾಡಿ ಹಾಕೋದ್ರಿಂದ ಹಂತ ಹಂತವಾಗಿ ಬಿದ್ದು ಅಲ್ಲಿ ಒಳ್ಳೆ ರೀತಿಯಾದಂತ ಗೊಬ್ಬರ. ನಮ್ದು ಕಲ್ಲು ಭೂಮಿ, ನಮ್ ತೋಟ ಮಾತ್ರ ಒಂದ್ ಸ್ವಲ್ಪ ಒಂದ್ 3 ಇಂಚ್ನಷ್ಟು ಕಪ್ಪು ಭೂಮಿಯಾಗಿ ಪರಿವರ್ತನೆ ಆಗಿದೆ ಈ ಗ್ಲಿರಿಸಿಡಿಯಾವನ್ನ ಹಾಕೋದ್ರಿಂದ. ಜೊತೆಗೆ ಈ ಕುರುಂಬಳೆ ಮತ್ತೆ ಗೊದ್ಮಟೆ ಇದೆಯಲ್ಲ, ಇದನ್ನ ರೈತರು ಏನ್ ಮಾಡ್ತಾರೆ ಅಂದ್ರೆ ಬದುಕು ಹಾಕಿ ಸುಟ್ಟಾಕ್ತಾರೆ. ಹೌದು. ಈ ತೆಂಗಿನ ಮರ ಸೃಷ್ಟಿಯಾದಾಗಲೇ ಅದಕ್ಕೆ ಉತ್ತಮವಾದಂತ ಗೊಬ್ಬರ ತಯಾರು ಮಾಡುವಂತ ಗುಣ ಇದೆ. ಈ ಸೋಗೆನಲ್ಲಿ ಒಳ್ಳೆ ಪೊಟ್ಯಾಶ್ ಅಂಶ ಇರ್ತದೆ, ರೈತರು ನಾವೇನ್ ಮಾಡ್ತೀವಿ ಸುಟ್ಟಾಕ್ಬಿಡ್ತೀವಿ. ಈ ಸೋಗೆಯನ್ನ ಮತ್ತೆ ಕುರುಂಬಳೆಯನ್ನ ಸುಡದೇನೆ ತೆಂಗಿನ ಮರದ ಸುತ್ತ ನಾವು ಹಾಸ್ಕೊಂಡು ಹೋದ್ರೆ ಅದು ಹೇಗೆಗೋ ಬಿದ್ದಿರ್ತದೆ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ತೆಂಗಿನ ಮರದ ಸುತ್ತ ಒಂದು 3 ಬಿಟ್ಬಿಟ್ಟು ತೆಂಗಿನ ಮರಕ್ಕೆ ಹಾಸ್ಕೊಂಡು ಹೋದ್ರೆ ನೆಲಕ್ಕೆ ತಗೊಂಡ್ಬಿಟ್ರೆ ಉತ್ತಮವಾದಂತ ಗೊಬ್ಬರ ಆಗಿ ಸೃಷ್ಟಿ ಆಗ್ತದೆ. ಯಾಕಂದ್ರೆ ತೇವಾಂಶ ನಾನು ಏನ್ ಮಾಡಿದ್ವಿ ತೋಟದಲ್ಲಿ ಈ ಸ್ಪ್ರಿಂಕ್ಲರ್ ಗಳನ್ನ ಅಳವಡಿಸ್ಕೊಂಡಿದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ಈ ಗೊದ್ಮಟೆಗಳನ್ನ ಮಾಡ್ತಾ ಒಣಗ್ಬಿಡ್ತದೆ, ಆ ಒಣಗದಾಗ ಕರಗದು ತುಂಬಾ ಲೇಟ್ ಆಗ್ತದೆ. ಈ ಸ್ಪ್ರಿಂಕ್ಲರ್ ನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಗೊದ್ಮಟೆ ಮೇಲೆ ತೇವಾಂಶ ಬಿದ್ದಾಗ ಬೇಗ ಕರಗ್ತದೆ, ಉತ್ತಮವಾದಂತ ಗೊಬ್ಬರ ಕೊಡ್ತದೆ ನಮಗೆ. ಅದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಗ್ಲಿರಿಸಿಡಿಯಾದ ಗೊಬ್ಬರ ಜೊತೆಗೆ ಗೊದ್ಮಟೆ. ಅದು ಅಷ್ಟೇ, ಈಗ ನೋಡಿ ಹಸಿ ಗೊದ್ಮಟೆ ಸುಮಾರೊಂದು 15 kg ಅಷ್ಟು ಬರ್ತದೆ ಅಂತ ಅನ್ಕೊಳ್ಳಿ. ಅದು ಅಲ್ಲೇ ಕಳೆದ ಗೊಬ್ಬರ ಆದ್ರೆ ಒಂದು ಮರದಲ್ಲಿ ಒಂದು 7 ಗೊದ್ಮಟೆಗಳು ಬೀಳಬಹುದು. 15 kg ಅಂದ್ರೆ ಸುಮಾರೊಂದು 100 kg ಮೇಲೆ ನಮ್ಗೆ ಗೊಬ್ಬರ ಅಲ್ಲಿ ಗೊದ್ಮಟೆ ಕನ್ವರ್ಟ್ ಆಗಿ ನಮ್ಗೆ ಸಿಗ್ತದೆ. ಸುಟ್ಟಾಕೋದ್ರಿಂದ ಏನಾಗ್ತದೆ, ಅಷ್ಟು ಪೂರ್ತಿ ವೇಸ್ಟ್ ಆಗ್ತದೆ. ಒಳ್ಳೆ ಉತ್ತಮವಾದಂತ ಸಾವಯವ ಗೊಬ್ಬರನ ಅದರಿಂದ ನಾವು ಮಾಡ್ಕೋಬಹುದು. ಒಟ್ಟಿಗೆ ಗ್ಲಿರಿಸಿಡಿಯ ಹಾಕಿದ್ಮೇಲೆ ತೆಂಗಿನಲ್ಲಿ ಏನು ಬದಲಾವಣೆ ಗಮನಿಸಿದಿರಿ? ಗ್ಲಿರಿಸಿಡಿ ಹಾಕಿದ್ಮೇಲೆ ತುಂಬಾ ಬದಲಾವಣೆ ಇದೆ. ಯಾಕಂದ್ರೆ ಮರಗಳ ಯೂನಿಫಾರ್ಮಿಟಿ, ಏನು ನಾವು ಮರನ ದೂರದಿಂದ ನಿಂತ್ಕೊಂಡು ನೋಡಿದ್ರೆ ತುಂಬಾ ಏನು ಕದರ್ ಆಗಿದೆ ಅಂತ ಕರೀತಾರೆ ಹಳ್ಳಿ ಭಾಷೆನಲ್ಲಿ. ಮರ ತುಂಬಾ ಗರಿಗಳೆಲ್ಲ ಜಾಸ್ತಿ ಮತ್ತೆ ಹಸಿರು ಕೆಳಗಡೆ ತನಕ ಇರ್ತವೆ, ಒಂದು 30-32 ಗರಿ ತನಕ ಮರದಲ್ಲಿ ಕಾಣ್ತಿದೆ. ಜೊತೆಗೆ ಯೂನಿಫಾರ್ಮಿಟಿಗೆ ಬನ್ನಿ, ಒಂದ್ ರೌಂಡ್ ಏನಾಗ್ತದೆ ತುಂಬಾ ಕಾಯಿ ಕಚ್ಚಿಬಿಡ್ತವೆ, ಆದ್ರೆ ನೆಕ್ಸ್ಟ್ ರೌಂಡ್ ಇರ್ತದಲ್ಲ ಅಲ್ಲಿ ನಮ್ಗೆ ಕಾಯಿ ಕಮ್ಮಿ ಇರ್ತದೆ. ಮತ್ತೆ ಮೇಲ್ಗಡೆ ಇದರಲ್ಲಿ ಏನಾಗ್ತದೆ ಅಂದ್ರೆ ನೀವು ಮರದ ಮೇಲೆ ಹತ್ತಕ್ಕಾಗಲ್ಲ. ಯೂನಿಫಾರ್ಮಿಟಿ ಗೊನೆಗಳಿದ್ದಾಗ ಈಗ ಕಾಯಿ ಕೀಳಕ್ಕೆ ಅಥವಾ ಎಳ್ನೀರ್ ಕೀಳಕ್ಕೆ ಹತ್ತಿದ್ರೆ ಮರದ ಮೇಲೆ ಹತ್ತಕ್ಕಾಗಲ್ಲ. ಆ ರೀತಿ ಗೊನೆಗಳು ಕಾಯಿಗಳು ಕಚ್ಚಿಕೊಂಡಿರ್ತವೆ. ಯೂನಿಫಾರ್ಮಿಟಿ ಆಗಿ ಇಳುವರಿ ಜಾಸ್ತಿ ಆಗ್ತದೆ, ಅದರಿಂದ ನಮ್ಗೆ ಅನುಕೂಲ ಆಗ್ತದೆ. ಜೊತೆಗೆ ಏನಾಗ್ತದೆ, ಈ ತೆಂಗಿನಕಾಯಿಗಳಿಗೆ ಗಿಟ್ಟಕು ಅಂತೀವಿ, ಕಾಯಿಯ ತಿರುಳು, ಇದು ಸ್ವಲ್ಪ ಮಂದ ಬರ್ತದೆ. ಈ ಒಂದು ಪ್ರಾಕ್ಟೀಸ್ ಇಂದ ಮಂದ ಬರ್ತದೆ ಮತ್ತೆ ತೂಕ ಜಾಸ್ತಿ, ಕಾಯ್ದು ತೂಕ ಜಾಸ್ತಿ ಆಗ್ತದೆ. ಅದೊಂದು ನಮ್ಗೆ ಈ ಒಂದು ಅನುಕೂಲ ಆಗ್ತದೆ. ಮತ್ತೆ ನೀರಿನ ಬಳಕೆ, ಈಗ ಈ ಹೊದಿಕೆ ಬೆಳೆ ವ್ಯವಸ್ಥೆ ಮಾಡಿರೋದ್ರಿಂದ ಈ ನೀರು ಬೇಸಿಗೆ ಕಾಲದಲ್ಲಿ ನಾವು ನೀರು ಕೊಡಬೇಕಾಗ್ತದೆ. ಒಂದು 5 ನೀರು ಕೊಡಬೇಕಾದ್ರೆ ನಾವೊಂದು 3 ನೀರು ಕೊಟ್ರೆ ಸಾಕು ಸಾಕಾಗ್ತದೆ. ಯಾಕಂದ್ರೆ ನಾವು ಅಲ್ಲಿ ಹೊದಿಕೆ ಇರೋದ್ರಿಂದ ಮತ್ತೆ ಬಿಸಿಲು ಬೀಳದೆ ಇರೋ ವ್ಯವಸ್ಥೆ ಇರೋದ್ರಿಂದ ನಾವು ನೀರಿಂದು ಪ್ರಾಬ್ಲಮ್ ಬೇಸಿಗೆನಲ್ಲಿ ಜಾಸ್ತಿ ಇರ್ತದೆ. ಯಾಕಂದ್ರೆ ಬೋರ್ ಆಧಾರಿತ, ಯಾಕಂದ್ರೆ ನನಗೆ 6 ತಿಂಗಳು ನೀರಿದೆ, ನಾಲೆ ನೀರು ಇರ್ತದೆ. ಬಟ್ ನಾನು ತೋಟಕ್ಕೆ ಅದನ್ನ ಬಳಸ್ಕೊತಾ ಇಲ್ಲ. ಯಾಕೆ ಅಂದ್ರೆ ನಾಲೆ ನೀರು ಹಾಯಿಸಿದ್ರೆ ಪಾರ್ಥಿನಿಯಂ ಜಾಸ್ತಿ ಬರ್ತದೆ. ಓಹೋ, ನೀವು ನೋಡಿ ಎಲ್ಲಿ ಉಳುಮೆ ಮತ್ತೆ ನಾಲೆ ನೀರು ಹಾಯಿಸ್ತೀವಿ ಅಲ್ಲಿ ಪಾರ್ಥಿನಿಯಂ ಜಾಸ್ತಿ. ಎಲ್ಲಿ ಉಳುಮೆ ಕಮ್ಮಿ ಮತ್ತೆ ನಾಲೆ ನೀರನ್ನ ಹಾಯಿಸಿದ್ರೆ ಅಲ್ಲಿ ಪಾರ್ಥಿನಿಯಂ ಹುಟ್ಟೋದಿಲ್ಲ. ಆದ್ರಿಂದ ನಾನು ನಾಲೆ ನೀರನ್ನ ತೋಟಗಳಿಗೆ ಬಳಕೆ ಮಾಡ್ತಾ ಇಲ್ಲ. ಮಳೆ ಹುಯ್ದಾಗ ಏನ್ ಮಳೆ, ಅದ್ ಬಿಟ್ರೆ ಸ್ಪ್ರಿಂಕ್ಲರ್ ವ್ಯವಸ್ಥೆನ ನಾನು ಬಳಸ್ಕೊತಾ ಇದ್ದೀನಿ. ಈ ತೆಂಗಿನ ಮಾರಾಟ ಹೇಗೆ? ತೆಂಗಿನ ಮಾರಾಟ ಮೊದಲು ನಾನು ಈ ಕಾಯಣ್ಣೆ ತಯಾರು ಮಾಡುವಂತ ಫ್ಯಾಕ್ಟ್ರಿಗಳಿಗೆ ಕೊಡ್ತಾ ಇದ್ದೆ. ಮತ್ತೆ ಈಗ ಏನಾಗಿದೆ, ರೇಟು ವೇರಿಯೇಷನ್ ವ್ಯವಸ್ಥೆ ಆಗಿರೋದ್ರ ಲೋಕಲಲ್ಲೇ ನಮ್ಗೆ ಒಳ್ಳೆ ರೇಟು ಸಿಗುತ್ತದೆ. ತೆಂಗಿನಕಾಯಿದು ರೇಟು ಈಗ ಇಲ್ಲೇ ಸ್ಥಳೀಯವಾಗಿ ಒಂದು 18 ರೂಪಾಯಿಂದ 26 ರೂಪಾಯಿ ತಂದ್ಕೂ ಅದರದ್ದು ಕೆಜಿ ಲೆಕ್ಕದಲ್ಲಿ ನಡೀತದೆ. ಅಥವಾ ಸಿಪ್ಪೆಕಾಯಿ ಕೊಟ್ರೆ 13-16 ರೂಪಾಯಿ ತನಕ ರೇಟು ಸಿಗ್ತಾ ಇದೆ. ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಳ್ನೀರಿಗೆ ಒಳ್ಳೆ ರೇಟ್ ಸಿಗ್ತಾ ಇದೆ. ಸುಮಾರೊಂದು 18-21 ರೂಪಾಯಿ ತನಕ ಎಳ್ನೀರಿಗೆ ಒಳ್ಳೆ ರೇಟ್ ಇದೆ. ಅದನ್ನು ನಾನು ಈಗ ಎಳ್ನೀರನ್ನು ಸಹ ಕೊಡ್ಲಿಕ್ಕೆ ಶುರು ಮಾಡಿದ್ದೀನಿ ನಾನು. ಎಳ್ನೀರ್ ಕೊಡೋದ್ರಿಂದ ಒಂದು ನನ್ಗೆ ಉಪಯೋಗ ಆಗ್ತಾ ಇರೋದು ಏನಂದ್ರೆ, ತೆಂಗಿನಕಾಯಿ ಕೀಳಿಸೋ ದುಡ್ಡು ಉಳಿಯುತ್ತೆ, ತೆಂಗಿನಕಾಯಿನ ಮರದಿಂದ ಒಂದ್ ಕಡೆಗೆ ಹೊರುವಂತ ದುಡ್ಡು, ಮತ್ತೆ ತೆಂಗಿನಕಾಯಿ ಎಡೆಯುವಂತ ದುಡ್ಡು, ಇದೆಲ್ಲವೂ ನಮ್ಗೆ ಉಳಿತಾಯ ಆಗ್ತಾ ಇದೆ, ಒಳ್ಳೆ ವ್ಯವಸ್ಥೆ ಆಗ್ತಾ ಇದೆ. ಅಂದ್ರೆ ಈ ಕಾಯಿನ ಮಾರಾಟ ಮಾಡೋದಕ್ಕಿಂತ ಎಳ್ನೀರ್ ಮಾರಾಟ ಮಾಡೋದು ಹೆಚ್ಚು ನನಗೆ ಲಾಭದಾಯಕವಾಗಿ ಕಂಡು ಬರ್ತಾ ಇದೆ. ಕೆಲವು ಕೃಷಿಕರಲ್ಲಿ ಒಂದು ನಂಬಿಕೆ ಇದೆ, ಎಳ್ನೀರ್ ಕೊಟ್ರೆ ಮರ ಚೆನ್ನಾಗಾಗೋದಿಲ್ಲ ಅನ್ನುವಂತ, ಹಂಗಾಗಿ ಎಳ್ನೀರನ್ನ ತುಂಬಾ ಜನ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಳ್ನೀರ್ ಕೊಡೋದ್ರಿಂದ ಮರ ಏನು ಅಂತ ಹಾಳ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಮ್ಮ ಮರದಲ್ಲಿ ತುಂಬಾ ಕಾಯಿ ಕೊಟ್ರೆ ತುಂಬಾ ಮೇಲ್ಗಡೆ ಕಾಯಿ ಕಾಯಿ ಕಾಣ್ತಾ ಇರ್ತದ ನಮ್ಗೆ. ಈ ಎಳ್ನೀರ್ ಏನಂದ್ರೆ ಎಳ್ನೀರ್ ಗೊನೆ ಒಂದು 2-4 ಗೊನೆ ತನಕ ಸಿಗುತ್ತೆ. ಚೆನ್ನಾಗಿ ಸ್ವಲ್ಪ ದಿವಸ ಟೈಮ್ ಬಿಟ್ರೆ 2 ಗೊನೆ ಅಂತೂ ಸಿಗುತ್ತೆ. ಕೆಲವು ಸತಿ 4 ಗೊನೆನೂ ಡಿಮ್ಯಾಂಡ್ ಪ್ರಕಾರ ಸಿಗುವಂತ ಅವಕಾಶ ಇರ್ತದೆ. ಆಗೇನಾಗ್ಬಿಡ್ತದೆ, ಮರ ನಮ್ಗೆ ಖಾಲಿ ಆದಂಗೆ ಕಾಣ್ತದೆ. ಜೊತೆಗೆ ಅವರು ಮರದ ಮೇಲೆ ಹತ್ತುಕ್ತಾರೆ, ಗರಿ ಮೇಲೆ ಕೂತ್ಕೊಳ್ತಾರೆ ಅವರು. ಆ ಗರಿ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಬಿಡಿಸ್ದಂಗೆ ಕಾಣ್ತದೆ. ಈ ಕಾಯಿ ಕಿತ್ತಾಗ ಬರೀ ನಾವು ಕೆಳಗಡೆಯಿಂದ ಮಾತ್ರ ಕಾಯಿ ಕೀಳ್ತೀವಿ. ಬಟ್ ಇವರು ಎಳ್ನೀರ ಹತ್ತು ಕೇಳ್ಬೇಕಾದ್ರೆ ಮರದ ಮೇಲ್ಗಡೆ ಹೋಗಿ ಗೊದ್ಮಟೆ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬಗ್ದಂಗ ಆಗ್ತದೆ. ಅಷ್ಟು ವ್ಯವಸ್ಥೆ ಆಗ, ಯಾಕಂದ್ರೆ ತೆಂಗಿನ ಮರ ಅಗಾಧವಾದಂತ ಶಕ್ತಿ ಇರುವಂತ ಮರ, ಎಂತ ಬಿರುಗಾಳಿ ಗಾಳಿ ಬೀಸಿದ್ರು ಸಹ ಅದು ಅಂತ ಏನ್ ತೊಂದರೆ ಅನ್ಭವಿಸೋದಿಲ್ಲ. ಈ ರೀತಿಯಾಗಿ ಒಂದ್ ಸ್ವಲ್ಪ ಬಿಡುವಾಗ ಕಾಣ್ತದೆ ಅಷ್ಟೇ ಹೊರತು ಇನ್ನೇನು ಅಂತ ತೊಂದರೆ ಏನಿಲ್ಲ. ಒಂದು ಮೇಜರ್ ಪ್ರಾಬ್ಲಮ್ ಆಗಿ ಅಲ್ಲಿ ಅದು ರೋಗದ ವ್ಯವಸ್ಥೆ, ಇವರೇ ಯಾವ್ದಾದ್ರು ರೋಗ ಬಂದಿರೋ ಗೊನೆ ಏನಾದ್ರು ಕುಯ್ದು ಆ ಗೊನೆ ಏನಾದ್ರು ಕುಯ್ದು ಏನಾದ್ರು ಇದ್ರೆ ಅವಾಗ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಅನ್ಕೋತಿದ್ದೆ. ಈ ಗ್ಲಿರಿಸಿಡಿಯಾನ ಎಷ್ಟು ದಿವಸಕ್ಕೊಂದ್ಸರಿ ಕತ್ತರಿಸಾಕ್ತೀರಾ? ಅದಕ್ಕೆ ಗ್ಲಿರಿಸಿಡಿಯಾವನ್ನ 3 ತಿಂಗಳಿಗೆ ಒಂದ್ಸತಿ ಚಾಪಿಂಗ್ ಮಾಡುವಂತದ್ದು. ಒಂದು ಸ್ವಲ್ಪ ಆಳು ಬೇಕಾಗ್ತದೆ ಈಗ, ಯಾಕಂದ್ರೆ ನಾನು ತುಂಬಾ ಆಳುಗಳನ್ನ ತುಂಬಾ ಕಮ್ಮಿ ಅವಲಂಬನೆ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಾನು ರಾಸಾಯನಿಕ ಕೃಷಿ ಮಾಡಿದಾಗ ತುಂಬಾ ಆಳುಗಳು, ಮತ್ತೆ ಅದು ಮುಂದೆನೂ ಆಳುಗಳು ಜಾಸ್ತಿ ಅಂದಾಗ ಏನಾಗಿತ್ತು, ನನ್ನ ಆರಂಭಕ್ಕೆ ನನಗೆ ಹಣ ಅವಶ್ಯಕತೆ ಎಷ್ಟಿದೆ ಅಷ್ಟು ಸಿಗ್ತಿರ್ಲಿಲ್ಲ, ಲಾಭ ಆಗ್ತಿರ್ಲಿಲ್ಲ. ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆದಾಗ ಕೊಡಬೇಕು, ಯಾಕಂದ್ರೆ ಆಳುಗಳಿಗೆ ಹಣ ಕೊಡದೆ ಆಗೋದಿಲ್ಲ, ದುಡಿಮೆ ಮಾಡಿದ ಕೊಡಬೇಕಾಗ್ತದೆ. ಆದ್ರೆ ಅದೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾಗ ನನ್ನ ಅವಶ್ಯಕತೆಗೆ ಹಣ ಉಳಿಯೋದು ತುಂಬಾ ಕಮ್ಮಿ ಆಗ್ತಿತ್ತು. ಅದರಿಂದ ಒಂದ್ ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಮಾಡಿದ್ರಿಂದ ಆಳನ್ನ ಕಮ್ಮಿ ಬಳಕೆ ಮಾಡಿಕೊಂಡು, ಗ್ಲೇರಿಸಿಡ ತುಂಬಾ ಸುಲಭ ಶಾಪಿಂಗ್ ಮಾಡಕ್ಕೆ, ಅದನ್ನಂತ ಹಾರ್ಡ್ ಇರೋದಿಲ್ಲ, ಗಟ್ಟಿ ಇರೋದಿಲ್ಲ, ಬೇಗ ಪಟ ಪಟ ಪಟ ಅಂತ ಹೋಗುತ್ತೆ ಕಟ್ ಮಾಡಿ, ಮತ್ತೆ ತುಂಡು ಮಾಡೋದಿಲ್ಲ, ಒಂದ್ ಕಡೆಯಿಂದ ಹಾಸ್ಕೊಂಡು ಹೋಗೋದ್ರಿಂದ ಒಳ್ಳೆ ವ್ಯವಸ್ಥೆ. 3 ತಿಂಗಳಿಗೊಂದ್ಸತಿ 10 ಗಟ್ಟಲೆ ಸಾವಯವ ಗೊಬ್ಬರ ಕೊಟ್ಟಂಗೆ ಆಗ್ತದೆ. ಈಗ ತೆಂಗಿನ ಗರಿನೂ ಕೂಡ ಹಾಸ್ತೀರ, ಮತ್ತೆ ಈ ಗ್ಲಿರ್ಸೀಡ್ ಅನ್ನು ಕೂಡ ಹಾಸ್ತೀರ, ಹೌದು, ಅದರದ್ದು ಕಾಂಬಿನೇಷನ್ ಹೇಗಿರುತ್ತೆ? ತೆಂಗಿನ ಗರಿ ಹಾಕೋದ್ರಿಂದ ಏನಾಗ್ತದೆ, ತೆಂಗಿನ ಗರಿ ಇಡೀ ತೋಟಕ್ಕೆ ಹಾಕಕ್ಕೆ ಆಗೋದಿಲ್ಲ, ತೆಂಗಿನ ಮರದ ಬುಡದಿಂದ 3 ಅಡಿ ಜಾಗ ಬಿಡಬೇಕಾಗ್ತದೆ. ಅದ್ರ ಹತ್ತಿರದಲ್ಲೇ ಬಿದ್ರೆ ಅಂದ್ರೆ ತೆಂಗಿನ ಮರದಲ್ಲಿ ಮೇಲೆ ಬೇರ್ ಬರೋ ಅಂತ ಸಾಧ್ಯತೆ ಇರ್ತದೆ, ಮೇಲ್ ಬೇರ್ ಬಂದ್ಬಿಡ್ತದೆ. 3 ಅಡಿ ಜಾಗ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಬಿಸಿಲು ಸ್ವಲ್ಪ ಬೆಳಕು ಬಿದ್ದಾಗ ಬೇರು ಮೇಲ್ಗಡೆ ಬರೋದಿಲ್ಲ. ಆಮೇಲೆ ತೆಂಗಿನ ಆಹಾರ ಬೇರಿರೋದು, 3 ಅಡಿ ಬಿಟ್ಟೆ ತೆಂಗಿನ ಆಹಾರ ತಗೊಳ್ಳೋ ಅಂತ ಬೇರಿರೋದು. ನಾವು 3 ಅಡಿ ಬಿಟ್ಟು ಅದನ್ನ ಸುತ್ತ ನಾವು ಗದ್ಮಟೆನ ಹಾಸಿದ್ರೆ ಒಂದು ರೀತಿ ಕ್ರಮವಾಗಿ ಅದನ್ನ ಏನು ನಾವು ಕತ್ತರಿಸಿ ಪೀಸ್ ಮಾಡೋ ಅಗತ್ಯತೆ ಇಲ್ಲ. 10 ವರ್ಷದಿಂದಲೂ ಅಲ್ಲಿ ಗೊದ್ಮಟೆ ಬೀಳ್ತಾ ಇದೆ ಅಂದ್ರೆ ಅಲ್ಲಿ ಉತ್ತಮವಾದಂತಹ ಬಯೋಮಾಸು ಮತ್ತೆ ಬೇಗ ಕರಗುವಂತ ಜೀವಾಣುಗಳು ಇರ್ತವೆ, ತೇವಾಂಶನೂ ಇರ್ತದೆ. ಮೊದಲನೇ ಸತಿ ನಾವೇನಾದ್ರು ಗೊದ್ಮಟೆ ಬಿಟ್ಟಾಗ 1.5 ವರ್ಷ 2 ವರ್ಷದ ತನಕ ನಮ್ಗೆ ಸ್ವಲ್ಪ ಅದು ಒಣಗದಂಗ್ ಕಾಣ್ತದೆ. ಬಟ್ ನಾನು ತುಂಬಾ ವರ್ಷದಿಂದ ಮಾಡ್ತಾ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅಲ್ಲಿ ತೇವಾಂಶನೂ ಇರ್ತದೆ, ಮತ್ತೆ ಜೀವಾಣುಗಳು ಕರಗುವಂತ ಜೀವಾಣುಗಳು ಬಯೋಮಾಸ್ ಇರ್ತದೆ. ಇದಕ್ಕೆ ಸುಲಭವಾಗಿ ಬೇಗ ಕರಗುವಂತ ವ್ಯವಸ್ಥೆ ಆಗ್ತದೆ. ಎಲ್ಲಿ ಗರಿಯಿಂದ ಹಾಕುವಷ್ಟು ಹೊರಗಡೆ ಜಾಗ ಇರ್ತದೆ, ಆ ಜಾಗದಲ್ಲಿ ನಾವು ಗ್ಲೇರಿಸಿಡಿಯನ್ನ ಹಾಕ್ಲಿಕ್ಕೆ ಬಳಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದುವರೆಗೆ ಸಮಗ್ರ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತಂತೆ ಹೊಳೆ ನರಸೀಪುರ ತಾಲೂಕು ಉಣ್ಣೇನಹಳ್ಳಿಯ ಪ್ರಗತಿಪರ ಕೃಷಿಕ, ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹೊಯ್ಸಳ ಎಸ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೇ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೇ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೇ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕತೆ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ದಂಪತಿಗಳಿಗೆ ಆಸರೆ ಸಂತಸ IVF ಅಂಡ್ ಎಂಡೋ ಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620000969. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗದಲ್ಲಿ ಸಮಗ್ರ ಕೃಷಿ ಹಾಗೂ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿನ ಅನುಭವಗಳ ಕುರಿತು ಹೊಳೆನರಸೀಪುರ ತಾಲೂಕು ಉಣ್ಣೇನಹಳ್ಳಿಯ ಪ್ರಗತಿಪರ ಕೃಷಿಕ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹೊಯ್ಸಳ ಎಸ್ ಅಪ್ಪಾಜಿಯವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಬರ್ತಾ ಇದೆ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಹಾಸನ ಆಕಾಶವಾಣಿ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸರಿಯಾಗಿ 6:10 ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಕರ್ನಾಟಕದ ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಸಾಮಾಜಿಕ ಅನ್ಯಾಯಗಳ ವಿರುದ್ಧ ದಿಟ್ಟ ದನಿ ಎತ್ತಿದ ಧೀಮಂತ ಡಿ ದೇವರಾಜ ಅರಸು ಅವರು ಸಮಸ್ತ ದೀನ ದಲಿತರ ಕಣ್ಮಣಿ, ಆಶಾಸೂರ್ಯ. ಇಂದು ಡಿ ದೇವರಾಜ ಅರಸು ಅವರ 107ನೇ ಜನ್ಮದಿನಾಚರಣೆ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ. ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 9:00 ಬೆಂಗಳೂರು ಕೇಂದ್ರದಿಂದ ಯುವ ಕಾರ್ಯಕ್ರಮ. ಅಖಿಲ ಭಾರತ ಮಟ್ಟದಲ್ಲಿ ನಿಮ್ಮ ಕನಸಿನ ಭಾರತ 2047 ಈ ವಿಷಯದ ಬಗ್ಗೆ ಆಯೋಜಿಸಲಾಗಿದ್ದ ಅಂಚೆ ಕಾರ್ಡ್ ಸ್ಪರ್ಧೆಯಲ್ಲಿ ವಿಜೇತರಾದ ಕುಮಾರಿ ಮಂದಾರ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಎಸ್ಎಲ್ ರಮೇಶ್ ಪ್ರಸಾದ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಚೇತನಾ ಬನವಾಟ್ ಅವರಿಂದ ಲಘು ಶಾಸ್ತ್ರೀಯ ಗಾಯನ, ನಂತರ ಮೊಹಮ್ಮದ್ ಅಹಮದ್ ಅವರಿಂದ ತಬಲಾ ವಾದನ ಮೂಡಿಬರಲಿದೆ.